5% ಸಿಲ್ಟ್ ಇತ್ತು, ಮತ್ತೆ ಉಳಿದತ್ತೆಲ್ಲ ಕಲ್ಲು ಮಣ್ಣು ಈ ತರ ಒಂದು ಜಮೀನು. ಇದು ಸಾವಯವ ಕೃಷಿಗೆ ಯೋಗ್ಯವಾದಂತ ಜಮೀನು ಆಗಿರಲಿಲ್ಲ ನಾವು ತಕೊಂಡಾಗ. ಸೊ ಹಾಗಾಗಿ ಅದಕ್ಕೆ ಬೇಕಾದಷ್ಟು ಪರಿಕರಗಳನ್ನ ಸೇರಿಸ್ತಾ ಹೋಗ್ಬೇಕು. ಇಲ್ಲಿ ನಿರಂತರವಾಗಿ ಯಾವುದೇ ಒಬ್ಬ ರೈತ ಪ್ರತಿ ವರ್ಷ ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಸೇರಿಸ್ತಾ ಹೋಗ್ಬೇಕು. ಬೆಳೆ ಬೆಳೆದಂಗೆಲ್ಲ ನಿರಂತರವಾಗಿ ಸಾವಯವ ವಸ್ತುಗಳನ್ನ ಸೇರಿಸ್ತಾ ಇರಬೇಕು. ಇದರಿಂದ ಏನಾಗ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಂಡ ಕೆಪಾಸಿಟಿ ಜಾಸ್ತಿ ಆಗ್ತದೆ, ಮತ್ತೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ತವೆ. ಇದರಿಂದ ಭೂಮಿ ಫಲವತ್ತತೆ ಆಗ್ತದೆ. ಈ ನಿಟ್ಟಿನಲ್ಲಿ ರೈತರು ಅವರು ಪರಿಕರಗಳಿಗೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು, ಅಥವಾ ಪರಿಕರ ಹಸಿರಲೆ ಗೊಬ್ಬರಗಳು ಅವನ್ನ ಒಂದು ಜಾಗದಲ್ಲಿ ಬೆಳಕ ಬಂದು ಅಥವಾ ಅದೇ ಜಾಗದಲ್ಲಿ ಸಾವಯವ ಕೃಷಿ ಮಾಡುವಂತ ಜಾಗದಲ್ಲಿ ಹಸಿರೆಲೆ ಗೊಬ್ಬರಗಳು ಮೊದಲನೇ ಮಳೆ ಬಿದ್ದ ತಕ್ಷಣ ಮಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡಿಬಿಟ್ಟು ಅದರಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಬೇಕಾದಷ್ಟು ಅನುಕೂಲಗಳಿದ್ದಾವೆ ರೈತನಿಗೆ. ಅದು ಕೆಲವರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ನೀರನ್ನ ಹಿಡಿದಿಟ್ಕೊಂಡಿರ್ತದೆ, ಮಣ್ಣಿನ ಸವಕಳಿನ ತಪ್ಪಿಸ್ತದೆ, ಕಳೆಯನ್ನ ಕಂಟ್ರೋಲ್ ಮಾಡ್ತದೆ, ಮತ್ತೆ ಮಣ್ಣಿನ ರಚನೆ ಭೌತಿಕ ಗುಣ, ರಾಸಾಯನಿಕ ಗುಣ, ಜೈವಿಕ ಗುಣ ಮಣ್ಣಿನಲ್ಲಿ ಹೆಚ್ಚಾಗ್ತದೆ. ಮೊದಲು ಮಣ್ಣನ್ನು ಅವರು ಸರಿಯಾಗಿ ಇಟ್ಕೊಬಿಟ್ರೆ ಬೇರೆ ಯಾವುದೇ ಬೆಳೆನ ಸಾವಯವ ಕೃಷಿನಲ್ಲಿ ಬೆಳಿಬೋದು. ಇದರ ಜೊತೆಗೆ ಹಸಿರೆಲೆ ಗೊಬ್ಬರ ಹಾಕಬಹುದು, ಅಥವಾ ಪ್ರಾಣಿ ತ್ಯಾಜ್ಯ ವಸ್ತುಗಳು, ಕುರಿ ದನಿನ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಂದಿ ಗೊಬ್ಬರ, ಕತ್ತೆ ಲಡ್ಡಿಗಳು, ಕುದುರೆ ಲಡ್ಡಿ, ಈ ಥರ ಯಾವುದೇ ಪ್ರಾಣಿನ ತ್ಯಾಜ್ಯ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅದನ್ನು ಒಂದು ವಿಧಾನ. ಇನ್ನೊಂದು ಸಸ್ಯ ತ್ಯಾಜ್ಯ ವಸ್ತುಗಳು. ಸಾಮಾನ್ಯವಾಗಿ ನಾವು ಸಸ್ಯ ತ್ಯಾಜ್ಯ ವಸ್ತುಗಳನ್ನ ನಾವು ಕೊಳೆಯಿಸೋದಿಲ್ಲ. ಈಗ ಉದಾಹರಣೆಗೆ ಕಬ್ಬನ ಗರಿ, ಕಬ್ಬನ್ನ ಬೆಳೀತಾರೆ ಮಂಡ್ಯ ಜಿಲ್ಲೆಯಲ್ಲಿ, ಭತ್ತವನ್ನು ಬೆಳೀತಾರೆ, ಭತ್ತನ ಮಿಷಿನಲ್ಲಿ ಕಟಾವು ಮಾಡಿಸ್ತಾರೆ, ಅರ್ಧ ಭಾಗ ಅದನ್ನು ಬೆಂಕಿ ಹಾಕಿ ಸುಟ್ಟಾಕ್ತಾರೆ. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಅಂತ ಅಂದ್ಬಿಟ್ಟು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತದೆ. ಮತ್ತು ಈಗ ಒಂದು ಎಕರೆಯಲ್ಲಿ ಸಾಮಾನ್ಯವಾಗಿ 3-4 ಟನ್ನು ಕಬ್ಬಿನ ಗರಿ ತರಗ ಸಿಗ್ತದೆ, ಆ ತರಗನ್ನ ಬೆಂಕಿ ಹಾಕ್ಬಿಡ್ತಾರೆ. ಒಂದು ಬೆಂಕಿ ಕಡ್ಡಿನಲ್ಲಿ ಎಷ್ಟು ಶಾಖ ವಾತಾವರಣಕ್ಕೆ ಹೋಗ್ತದೆ, ಮತ್ತು ಇದ್ರ ಜೊತೆಗೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹಸಿರು ಅನಿಲಗಳು ಇವೆಲ್ಲ ಕೂಡ ಅವು ಮೇಲೆ ಹೋಗಿ ಆ ಸೂರ್ಯನ ಕಿರಣಗಳನ್ನು ಭೂಮಿಗೆ ತಲುಪದಂತೆ ಇವು ಮಧ್ಯದ ಭಾಗದಲ್ಲಿ ಅಂದರೆ ಆಕಾಶದ ಮಧ್ಯಭಾಗದಲ್ಲಿ ಶೇಖರಣೆ ಆಗುತ್ತಿರಿಂದ ಆ ಸೂರ್ಯನ ಕಿರಣಗಳು ಹಸಿರು ಗ್ಯಾಸಸ್ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳು ಇವನ್ನ ಅಬ್ಸರ್ವ್ ಮಾಡಿ ನಮ್ಮ ತಾಪಮಾನ ಈಗ ಮೈಸೂರಿನಲ್ಲಿ ನಿಮಗೆ 2016 40 ಡಿಗ್ರಿ ಟೆಂಪರೇಚರ್ ಟಚ್ ಆಗಿದೆ, ಅಂದರೆ ಬಳ್ಳಾರಿ ಟೆಂಪರೇಚರ್ ಮೈಸೂರಲ್ಲಿ ರೆಕಾರ್ಡ್ ಆಗಿತ್ತು. ಇದಕ್ಕೆ ಕಾರಣ ಮುಖ್ಯ ಗ್ರೀನ್ ಹೌಸ್ ಗ್ಯಾಸಸ್ಸು, ಮತ್ತು ವಾಹನಗಳು ಸೂಸುವಂಥ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಈ ಥರದಲ್ಲಿ ವಾತಾವರಣ ಕಲುಷಿತವಾಗಿದೆ. ಇನ್ನು ಒಳಸುರಿಗಳ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಬಿತ್ತನೆ ಅದು ಧಾನ್ಯದ ಬೆಳೆ ಆದರೆ ಬಿತ್ತನೆ ಬೀಜಗಳು ನಾಟಿ ಆಗ್ಬೋದು, ಅಥವಾ ಅವರೇ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಕಾಯ್ದಿಟ್ಕೊಂಡು ಬಂದಿರುವಂತಹ ಬಿತ್ತನೆ ಬೀಜಗಳು ಅವುಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಆ ರೀತಿಯ ತಳಿಗಳನ್ನೇ ಹುಡುಕೊಳ್ಳುವಂಥದ್ದು, ಇನ್ನು ಬೇಕಾದಂತಹ ಇತರ ಉಪಚಾರ ಕ್ರಮಗಳು. ಹೌದು, ಈ ಮೊಳಕೆ ಪ್ರಮಾಣದ ಬಗ್ಗೆನೂ ನೀವು ತಿಳಿಸ್ತೀರಿ. ಮೊಳಕೆ ಪರೀಕ್ಷೆ ಹೇಗೆ ಮಾಡಬೇಕು, ಪರೀಕ್ಷೆ ಮಾಡಿದಾಗ ಮೊಳಕೆ ಪ್ರಮಾಣ ಗೊತ್ತಾಗುತ್ತೆ, ಬೀಜದ ಗುಣಮಟ್ಟ ಗೊತ್ತಾಗುತ್ತೆ, ಇನ್ನು ಅಂತರ ಅದನ್ನು ನೀವು ಹೇಳ್ತೀರಿ. ಕಳೆ ಕಡಿಮೆ ಆಗಬೇಕಾದ್ರೆ ಕೆಲವೊಂದು ಅಂತರಗಳನ್ನು ಕಾಪಾಡಬೇಕು. ಇದು ವಿಧಾನಗಳಾಯಿತು. ಇನ್ನು ನೀರಿನ ಸಂರಕ್ಷಣೆ ಹಾಗೂ ಮುಖ್ಯವಾಗಿ ಕೀಟ ರೋಗಗಳಿಂದ ಬೆಳೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ಸಾವಯವ ಕೃಷಿ ವಿಧಾನದಲ್ಲಿ ಏನೆಲ್ಲ ಅವಕಾಶಗಳಿದೆ? ಸಾವಯವ ಕೃಷಿನಲ್ಲಿ ಮೊದಲನೇದಾಗಿ ಕೀಟ ಮತ್ತು ರೋಗಗಳು ಬರುವುದೇ ಕಡಿಮೆ, ಯಾಕೆಂದ್ರೆ ಪ್ರಕೃತಿಗೆ ಹತ್ತಿರವಾಗಿ ಬೆಳೀತವೆ, ಜೊತೆಗೆ ದೇಶಿ ತಳಿಗಳು ಮತ್ತೆ ರೋಗ ನಿರೋಧಕ ಶಕ್ತಿಗಳು ಆ ದೇಶಿ ತಳಿನಲ್ಲಿ ಇರ್ತವೆ. ಹಿಂದೆಲ್ಲ ಬೆಳೀತಿದ್ರು, ಯಾವುದೇ ರೋಗ ಕೀಟಗಳು ಬರ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ಸ್ವಲ್ಪ ವ್ಯತ್ಯಾಸ, ವಾತಾವರಣದ ವೈಪರೀತ್ಯದಿಂದಾಗಿ ಅಲ್ಲಲ್ಲಿ ಕಾಣಿಸ್ಕೊತವೆ. ಆದರೆ ಅವು ನಮ್ಮೊಂದು ಆರ್ಥಿಕ ನಷ್ಟವನ್ನು ಉಂಟು ಮಾಡುವಂಥ ಒಂದು ಪ್ರಮಾಣಕ್ಕೆ ಹೋಗೋದಿಲ್ಲ. ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಹೇಳ್ತೀವಿ, ಆ ಲೆವೆಲ್ಗೆ ಹೋಗೋದಿಲ್ಲ. ಅಕಸ್ಮಾತ್ ಹೋದರೆ ಅವಕ್ಕೆ ಆದಂಥ ಒಂದು ಉತ್ತಮವಾದಂಥ ನಿರ್ವಹಣಾ ಕ್ರಮಗಳಿದ್ದಾವೆ. ಈಗ ಕೀಟಗಳು ಬಂದರೆ ರೈತರು ತಾವೇ ತಯಾರಿಸಿ ಮಾಡಬಹುದಾದಂಥ ಬೇಕಾದಷ್ಟು ವಿಧಾನಗಳಿದ್ದಾವೆ. ಕೆಲವು ಬೇವಿನ ಕಷಾಯ ಬಳಸ್ತಾರೆ, ಮತ್ತು ಬಿಲ್ವಾಮೃತ ಬಳಸ್ತಾರೆ, ಮತ್ತು ಭೂತಾಳೆ ರಸ ಬೆಳೆಸ್ತಾರೆ. ಈ ತರ ರಸಗಳನ್ನ ಬೆಳೆಸಿದಾಗ ಅವುದರಲ್ಲಿ ಆಲ್ಕಲಾಯ್ಡ್ಸ್ ಮತ್ತೆ ಫೀನಾಲಿಕ್ ಕಾಂಪೌಂಡ್ಸ್ ಅಂತ ಇರ್ತವೆ, ಅವು ಈ ರೋಗಾಣುಗಳನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ರೋಗ ಕೀಟಗಳು ಹತೋಟಿ ಆಗ್ತವೆ. ಸಾಮಾನ್ಯವಾಗಿ ಈ ರಾಷ್ಟ್ರೀಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಫರೀದಾಬಾದಲ್ಲಿದೆ ಉತ್ತರ ಪ್ರದೇಶದಲ್ಲಿ, ಅವರು ಒಂದು ರೆಕಮೆಂಡೇಶನ್ ಮಾಡೋ ಪ್ರಕಾರ ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಜೈವಿಕ ಶಿಲೀಂದ್ರನಾಶಕಗಳನ್ನ ನಾವು ಬಳಸಿ ಬೀಜೋಪಚಾರ ಮಾಡ್ಬೋದು. ಈಗ ಉದಾಹರಣೆಗೆ ಟ್ರೈಕೋಡರ್ಮ 4 ಗ್ರಾಮು 1 ಕೆಜಿ ಬಿತ್ತನೆ ಬೀಜ ಆಗಿರ್ಬೋದು, ಅಥವಾ 4 ಗ್ರಾಮು 1 ಲೀಟರ್ನಲ್ಲಿ ಅದನ್ನು ಟ್ರೈಕೋಡರ್ಮ ಪುಡಿನ ಮಿಶ್ರಣ ಮಾಡಿಬಿಟ್ಟು ಆ ತರಕಾರಿ ಗಿಡಗಳನ್ನ ಅದರಲ್ಲಿ ಅದ್ದಿ ಬೇರ್ಗಳನ್ನ ಉಪಚಾರ ಮಾಡಿ ನೆಟ್ಟದಾಗ ಈ ಬೇರಿನ ಮುಖಾಂತರ ಪ್ರಸಾರವಾಗುವಂಥ ಬ್ಯಾಕ್ಟೀರಿಯಲ್ ಡಿಸೀಸ್ ಇರ್ಬೋದು ಅಥವಾ ಶಿಲೀಂಧ್ರ ರೋಗಗಳಿರ್ಬೋದು ಅದನ್ನು ಮಾಡ್ಬೋದು. ಇನ್ನೊಂದು ಸುಡೋಮೋನಸ್ ಫ್ಲೋರೆಸೆನ್ಸ್ ಅಂತ ಇದೆ, ಅದು ಅಷ್ಟೇ, ಅದು ಬ್ಯಾಕ್ಟೀರಿಯಾ ರೋಗಗಳು ಹತೋಟಿ ಮಾಡಲಿಕ್ಕೆ ಇದನ್ನು ಬೀಜೋಪಚಾರ ಮಾಡ್ತಾರೆ ಮತ್ತು ಬೇರ್ಗಳನ್ನ ಉಪಚಾರ ಮಾಡ್ತಾರೆ. ಎಲ್ಲಿ ಬೇರ್ಗಳು ನೆಡಬೇಕು ಅಲ್ಲಿ ಇದನ್ನು ಉಪಚಾರ ಮಾಡಿಬಿಟ್ಟು ನೆಟ್ಟರೆ ಬೇರಿನ ಮೂಲಕ ಪ್ರಸಾರವಾಗುವಂಥ ರೋಗಗಳು ಮತ್ತು ಮಣ್ಣಿನಿಂದ ಪ್ರಸಾರವಾಗುವಂಥ ಮತ್ತು ಬೀಜದಿಂದ ಪ್ರಸಾರವಾಗುವಂಥ ರೋಗಗಳನ್ನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಇದನ್ನು ಪುನಃ ಈ ಎಲೆಗಳ ಮೇಲೆ ಬರುವಂಥ ಕೀಟಗಳು ಅಥವಾ ರೋಗಗಳನ್ನ ಹತೋಟಿ ಮಾಡಬೇಕು ಅಂತಂದರೆ ನಾವು ಬೇವಿನ ಕಷಾಯವನ್ನು ಸಿಂಪಡಣೆ ಮಾಡಬೇಕಾಯ್ತದೆ. ಬೇವಿನ ಬೀಜ ವರ್ಷದಲ್ಲಿ 2 ಬಾರಿ ಸಿಗ್ತದೆ ನಮಗೆ, ಉಗಾದಿ ಟೈಮಲ್ಲಿ ಮತ್ತು ನವಂಬರ್ ಡಿಸೆಂಬರ್ನಲ್ಲಿ 2 ಬಾರಿ ಬೇವಿನ ಬೀಜ ಯಥೇಚ್ಛವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಿಗುತ್ತರಿಂದ ರೈತರು ತಾವೇ ಮಾಡ್ಕೊಂಡು ಅಂದರೆ ಆ ಬೀಜಗಳನ್ನ ಚೆನ್ನಾಗಿ ಉದುರಿಸಿ ಬಿಸಿಲಲ್ಲಿ ಒಣಗಿಸಿ ಮೇಲಿನ ಸಿಪ್ಪೆ ತೆಗೆದು 10-12% ತೇವಾಂಶವನ್ನು ಕಾಪಾಡ್ಕೊಂಡು ಬೇವಿನ ಬೀಜವನ್ನು ಶೇಖರಣೆ ಮಾಡಿ ಇಟ್ಕೋಬೇಕಾಯ್ತದೆ. ಅಥವಾ ತಮ್ಮ ಹತ್ರ ಬೇವಿನ ಮರಗಳು ಇಲ್ಲ ಅಂತ ಅಂದರೆ APMCಯಲ್ಲಿ ಬೇವಿನ ಬೀಜಗಳನ್ನ ಮಾರಾಟ ಮಾಡ್ತಾರೆ, ಸಂತೆಗಳಲ್ಲಿ ಬೇವಿನ ಬೀಜ ಮಾರಾಟ ಮಾಡ್ತಾರೆ, ಹೊಂಗೆ ಬೀಜ ಮಾರಾಟ ಮಾಡ್ತಾರೆ. ಸೊ ಅಂಥ ಬೀಜಗಳನ್ನ ಖರೀದಿ ಮಾಡಿ ಅವನ್ನ ಶೇಖರಣೆ ಮಾಡಿ ಇಟ್ಕೊಂಡು ರೈತ ಬಾಂಧವರು ಅದನ್ನು ತಮ್ಮದೇ ಆದಂಥ ಒಂದು ಸ್ಥಳೀಯ ವಿಧಾನದಲ್ಲಿ ಅಂದರೆ 1-10 ಕೆಜಿ ಬೇವಿನ ಬೀಜ ಅಥವಾ 5 ಕೆಜಿ ಹುಳಗಳು ರಸ ಇರುವ ಕೀಟಗಳು ಏನುಗಳು ಬಿಳಿ ನೊಣಗಳು ಎಲೆ ತಿನ್ನುವ ಕಂಬಳಿ ಹುಳುಗಳು ಕಾಂಡ ಕೊರಕಗಳು ಇವೆಲ್ಲ 5% ಕಡಿಮೆ ಇದ್ದರೆ 5% ಬೇವಿನ ಕಷಾಯವನ್ನು ಬಳಸ್ಬೋದು. 5% ಅಂದರೆ ಮಾಡುವ ವಿಧಾನ 5 ಕೆಜಿ ಬೇವಿನ ಬೀಜ ತಕ್ಕಂದು ಅದನ್ನು ಒರಳುಕಲ್ಲಲ್ಲಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅಥವಾ ಮಿಲ್ನಲ್ಲಿ ಹಾಕಿ ಪುಡಿ ಮಾಡಿ ನಾವು ರಾಗಿ ಇಟ್ಟು ಅಥವಾ ಗೋಧಿ ಇಟ್ಟು ಮಿಲ್ ಮಾಡಿಸ್ತೀವಲ್ಲ ಆ ಥರ ಮಾಡಿ ಇಟ್ಕೊಂಡಿರ್ಬೇಕು. ಈಗ ನಾಳೆ ಸಿಂಪಡಣೆ ಮಾಡಬೇಕು ಅಂದರೆ ಇವತ್ತೇ ಆ ಥರ ಹಿಂದಿನ ದಿವಸ 5 ಕೆಜಿ ಬೇವಿನ ಬೀಜದ ಪುಡಿಯನ್ನು 3 ಲೀಟರ್ನಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಬಿಡಬೇಕು. 24 ಗಂಟೆಗಳ ಕಾಲ ಆದಮೇಲೆ ಅದು ಹಾಲಿನ ಬಣ್ಣ ಬರ್ತದೆ. ಆ ಹಾಲಿನ ಬಣ್ಣ ಬಂದಾಗ ಅದು ವಿಷಪೂರಿತವಾಗಿರ್ತದೆ ನೀರು. ಆ ನೀರನ್ನು ಸೋಸಿ 2-3 ಸಾರಿ ಸೋಸಬೇಕು, ಯಾಕೆಂದರೆ ಇದು ನಾಜಲ್ ಕಟ್ಕೋತಿರಿಂದ 2-3 ಸಾರಿ ಚೆನ್ನಾಗಿ ಸೋಸಬೇಕು ತೆಳು ಬಟ್ಟೆಯಿಂದ. ಸೋಸಿಬಿಟ್ಟು ನಂತರ ಅದೇ ದ್ರಾವಣವನ್ನು ನೀವು 5 ml ಅಥವಾ 10 ml ಹಾಕೊಂಡು 1 ಲೀಟ್ರ್ ನೀರಿಗೆ ಸಿಂಪರಣೆ ಮಾಡಿದರೆ ಸಂಪೂರ್ಣ ಏನುಗಳು ಗಿಡಕ್ಕೆ ಬಾಧಿಸುವ ಏನುಗಳು ಬಿಳಿ ನೊಣಗಳು ಸಾಮಾನ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಬಿಳಿ ನೊಣಗಳ ನಂಜು ರೋಗಗಳ ಕಾಟ ಜಾಸ್ತಿ ಇದೆ ಅಂತ ಏನುಗಳು ಸಮರ್ಪಕವಾಗಿ ಮತ್ತೆ ಎಲೆ ತಿನ್ನುವ ಕಂಬಳಿ ಹುಳುಗಳನ್ನ ಸಮರ್ಪಕವಾಗಿ ಮತ್ತೆ ಸೈನಿಕ ಹುಳದಲ್ಲೂ ಕೂಡ ಇದನ್ನ ಬಳಸ್ಬೋದು. ಈಗ ಮೆಕ್ಕೆಜೋಳಕ್ಕೆ ಸಾಮಾನ್ಯಕ್ಕೆ ಸೈನಿಕ ಹುಳ ಬಾಧೆ ಕಂಡು ಬರ್ತಾ ಇದೆ. ಮೊದಲನೇ ಜ್ವರ ಅಥವಾ 2ನೇ ಜ್ವರದಲ್ಲಿ ಬಂದಿರುವಂಥ ಸೈನಿಕ ಹುಳು ಮೆಕ್ಕೆಜೋಳಕ್ಕೆ ಬಂದಿದ್ರೆ ಸಣ್ಣ ಪ್ರಮಾಣದಲ್ಲಿ ಹುಳುಗಳು ಇದ್ದರೆ ಸಣ್ಣದಾಗಿದ್ದರೆ ಅಂದರೆ 1ನೇ ಜ್ವರ ಅಥವಾ 2ನೇ ಜ್ವರದಲ್ಲಿದ್ದರೆ ಇದನ್ನು ಬಳಸಿ ಒಂದು ಮರುಸಿಂಪರಣೆಯನ್ನು 15 ದಿನ ಬಿಟ್ಟು ಇನ್ನೊಂದು ಸಿಂಪರಣೆ ಕೊಟ್ಟಾಗ ಇದು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು ಅಂತ. ಇನ್ನು ನೀವು ಕಂಡ ಹಾಗೆ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ನಡೆಸ್ತಾ ಇರ್ತೀರಿ, ಜೊತೆಗೆ ಕೃಷಿಕರ ಒಂದು ಭೂಮಿಗೂ ನೀವು ಹೋಗ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಬೇಕಾದಂತಹ ಬೆಳೆಗೆ ಸಂಬಂಧಪಟ್ಟ ಹಾಗೆ ಬಿತ್ತನೆ, ನಂತರದ್ದು ಗೊಬ್ಬರದ ಒಂದು ಅವಶ್ಯಕತೆಗೆ ಒಂದು ವ್ಯವಸ್ಥೆ ಆಗಬೇಕು, ಆ ನಂತರ ಬರೋದು ಕೀಟ ರೋಗ ಈಗಾಗಲೇ ನೀವು ಹೇಳಿದ್ರಿ. ಇನ್ನು ಇಳುವರಿ ಪ್ರಮಾಣನೂ ಸಹ ಕೆಲವರಿಗೆ ಕಡಿಮೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಹೇಳಿ ಗೋವಿಂದರಾಜ್ ಅವರು, ನೀವು ಭೇಟಿ ಕೊಟ್ಟಂಥ ಸಮಯದಲ್ಲಿ ಕೃಷಿಕರಿಗೆ ಏನಾದರೂ ಒಂದು ಅಸಮಾಧಾನ ಇದ್ದರೆ ಸಾವಯವ ಕೃಷಿ ಬಗ್ಗೆ ಯಾವ ಒಂದು ವಿಷಯದಲ್ಲಿ ಇರುತ್ತೆ? ಸರ್, ಇಲ್ಲಿ ಸ್ಥಳೀಯ ಬೀಜಗಳನ್ನ ಸ್ಥಳೀಯ ತಳಿಗಳನ್ನ ಬಳಸಿದ್ರೆ ಇಳುವರಿ ಸಾವಯವ ಕೃಷಿನಲ್ಲಿ ಕಡಿಮೆ ಆಗ್ತದೆ. ಭೂಮಿ ಫಲವತ್ತತೆ ಇಲ್ಲ ಅಂದರೆ ಸಾವಯವ ಕೃಷಿ ಕಡಿಮೆ ಆಗ್ತದೆ. ಮತ್ತೆ ಪರಿಕರಗಳನ್ನ ಸರಿಯಾದ ಪ್ರಮಾಣದಲ್ಲಿ, ಈಗ ರಾಸಾಯನಿಕ ಗೊಬ್ಬರ ಒಂದು ಎಕರೆ ಭತ್ತ ರಾಗಿ ಬೆಳಿಬೇಕು ಅಂದ್ರೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟಾಷನ್ನ ಒದಗಿಸ್ಬೇಕಾಗ್ತದೆ ರಾಸಾಯನಿಕ ಕೃಷಿನಲ್ಲಿ. ಆ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು ಅಂದ್ರೆ ಒಂದು 60-70 ಗಾಡಿ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು. ನಾವು ರಾಸಾಯನಿಕ 40 ಕೆಜಿ ಕೊಡಬೇಕು ಅಂದ್ರೆ ಒಂದು 20 ಗಾಡಿ ಅಂತೂ ಕೊನೆ ಪಕ್ಷ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕಾಗ. ಕೊಟ್ಟಿಗೆ ಗೊಬ್ಬರ ಹೊಡೆದ್ರೆ ಅದರಲ್ಲಿ ಬರೀ ಸಾರಜನಕ, ರಂಜಕ ಮತ್ತು ಪೊಟಾಸ್ ಮಾತ್ರ ಇರ್ತದೆ, ಇನ್ನೂ ಉಳಿದಂಥವು ಸಿಗುವುದಿಲ್ಲ. ಸೊ ಹಾಗಾಗಿ ಇಳುವರಿ ಕಡಿಮೆ ಆಗ್ತದೆ. ಇಲ್ಲಿ ನಾವು ರೈತರೆಲ್ಲ ಕೇಳಿದ್ರು ಈಗ ಹೈಬ್ರಿಡ್ ತಳಿಗಳನ್ನ ಸಾವಯವ ಕೃಷಿಯಲ್ಲಿ ಬೆಳಿಬೋದಾ ಅಂತ. ನಾವು ನಮ್ಮ ತನ್ನುವಂಥ ಒಂದು ತಳಿ KMP 101 ಅಂತ, ಅಂದರೆ 101 ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಮಂಡ್ಯ ಪ್ಯಾಡಿ ಅಂತ KMP 101 ಅಂದರೆ, ಅದು ತಳಿನ ನಮ್ಮ ವಿಶಿ ಪರಮೇಲೆ ಅಭಿವೃದ್ಧಿ ಮಾಡಿದರು. ಇದನ್ನು ಸಾವಯವ ಕೃಷಿಯಲ್ಲಿ ನಿರಂತರವಾಗಿ 8 ವರ್ಷಗಳ ಕಾಲ ನಾನು ಬಳಕೆ ಮಾಡಿದ್ದೀನಿ. ಅದರ ಜೊತೆಗೆ ಬಾಸುಮತಿನೂ ಎಕ್ಸ್ಪೆರಿಮೆಂಟಲ್ ಪ್ಲಾಟಲ್ಲಿ ಬೆಳೆದಿದ್ದೀವಿ, ರಾಗಿಗಳನ್ನೂ ಬೆಳೆದಿದ್ದೀವಿ. ಇದುವರೆಗೆ ಸುತ್ತಮುತ್ತಲ ಗ್ರಾಮಗಳಲ್ಲೆಲ್ಲ ಬೆಂಕಿ ರೋಗ ಬಂದಿತ್ತು, ನಮ್ಮ ಸಾವಯವ ಕೃಷಿಯಲ್ಲಿ ಯಾವುದೇ ರೀತಿ ರೋಗಗಳು ಕಂಡು ಬಂದಿರುತ್ತಿಲ್ಲ. ಸೊ ಹಾಗಾಗಿ ಸಾವಯವ ಕೃಷಿಯಲ್ಲಿ ಮಣ್ಣು ಫಲವತ್ತತೆ ಇದ್ದರೆ ತರಕಾರಿಗಳು ಮತ್ತು ಸೊಪ್ಪುಗಳು ತುಂಬ ಚೆನ್ನಾಗಿ ಬರ್ತವೆ. ಕಡಿಮೆ ಅವಧಿಯ ಸೊಪ್ಪಿರ್ಬೋದು ಅಥವಾ ತರಕಾರಿ 3 ತಿಂಗಳ ಬೆಳೆಗಳು, ಟೊಮ್ಯಾಟೊ ಇರ್ಬೋದು, ಬದನೆ ಇರ್ಬೋದು ಅಥವಾ ಮೆಣಸಿನಕಾಯಿ ಇರ್ಬೋದು, ಮೂಲಂಗಿ ಇರ್ಬೋದು, ಇವೆಲ್ಲ ಭಾಳ ಸಮೃದ್ಧಿಯಾಗಿ ಬರ್ತವೆ. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೀರೆ ಸೊಪ್ಪು, ದಂಟು, ಕಿಲ್ಕೀರೆ ಇವೆಲ್ಲ ಕೂಡ ಸಾವಯವ ಕೃಷಿಯಲ್ಲಿ ಉತ್ತಮವಾಗಿ ಬರ್ತದೆ. ಮತ್ತು ಆ ಥರದ್ದು ಕೀಪಿಂಗ್ ಕ್ವಾಲಿಟಿ ಅಂದರೆ ಸೊಪ್ಪು ಕಿತ್ಕೊಂಡ್ಬಂದು ನೀವು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಜಸ್ಟು ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ಇಟ್ಬಿಟ್ರೆ ಒಂದು 4-6 ದಿನಗಳ ಕಾಲ ಅವು ಕೆಡದಂತೆ ಸಂರಕ್ಷಣೆ ಮಾಡ್ಬೋದು. ಯಾವುದೇ ರೀತಿ ವಾಸನೆ ಬರೋದಿಲ್ಲ ಸಾವಯವ ಕೃಷಿಯಲ್ಲಿ ಬೆಳೆದಂಥವು. ಗುಣಮಟ್ಟ ಚೆನ್ನಾಗಿರ್ತದೆ ಮತ್ತು ರುಚಿ ಮತ್ತು ಸ್ವಾದನೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಚೆನ್ನಾಗಿರ್ತದೆ. ಇನ್ನು ಹಣ್ಣಿನ ಬೆಳೆಗಳು, ಅದರಲ್ಲೂ ಸ್ವಲ್ಪ ವಾಣಿಜ್ಯ ದೃಷ್ಟಿಯಿಂದ ಬೆಳೆಯುವಂತಹ ಬೆಳೆಗಳ ಕೃಷಿಯಲ್ಲೂ ಸಾವಯವ ಕೃಷಿಯ ಪದ್ಧತಿಗಳ ಅನುಷ್ಠಾನ ಸಾಧ್ಯನಾ? ಇಲ್ಲಿ ಹಣ್ಣಿನ ಬೆಳೆಗಳಲ್ಲಿ ಅಲ್ಲೂ ಕೂಡ ಈಗ ಕೀಟಗಳು ಬಂದರೆ ಮಾವಿಗೆ ಈ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ಒಂದು ಬೂದಿ ರೋಗ ಅಂತ ಬರ್ತದೆ, ಪೌಡ್ರಿ ಮಿಲ್ಡ್ಯೂ ಡಿಸೀಸ್. ಆ ಬೂದಿ ರೋಗ ಬಂದರೆ ಮಾವಿನಲ್ಲಿ ಹೂ ಬರುವುದೇ ಅಪರೂಪ. ಅಕ್ಟೋಬರ್ನಲ್ಲಿ ಒಳ್ಳೆ ಉತ್ತಮವಾಗಿ ಮಳೆ ಆದರೆ ಮಾರ್ಚ್ನಲ್ಲಿ ಡೆಫಿನೆಟಾಗಿ ಹೂ ಬಿಡ್ತದೆ ಮಾವಿನ ತಳಿಗಳಲ್ಲಿ, ಸಾಮಾನ್ಯವಾಗಿ ಎಲ್ಲ ತಳಿಗಳಲ್ಲೂ ಬಿಡ್ತದೆ. ಸರಿಯಾಗಿ ಮಳೆ ಬಿದ್ದಿಲ್ಲ ಅಂತ ಅಂದರೆ ಅದು ಪೋಸ್ಟ್ಪೋನ್ ಆಯ್ತದೆ, ಮಾರ್ಚಿಂದ ಈ ಮೇಗೆ ಬಿಡ್ತದೆ ಕೆಲವು ಟೈಮ್. ಸೊ ಅಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಫರೀದಾಬಾದ್ನವರು ಏನು ರೆಕಮೆಂಡ್ ಮಾಡಿದ್ದಾರೆ, ಎಲ್ಲ ತರಕಾರಿ ಬೆಳೆಗಳಿಗೆ, ಎಲ್ಲ ಹಣ್ಣಿನ ಬೆಳೆಗಳಿಗೆ ಬೋರ್ಡೋ ದ್ರಾವಣವನ್ನು 1% ಸಿಂಪಡಣೆ ಮಾಡಿ ಅಂತ ಇದು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ 1 ಕೆಜಿ ಮೈಲು ತುತ್ತ ಅಥವಾ ಕಾಪರ್ ಸಲ್ಫೇಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅದು 1 ಕೆಜಿ ಸುಣ್ಣ, ಅದನ್ನು 100 ಲೀಟರ್ನಲ್ಲಿ ಹಾಕಿ ಅದನ್ನು ಕಲಸಿ ಅದನ್ನು ಸಿಂಪರಣೆ ಮಾಡಿದರೆ ಖಂಡಿತ ಈ ರೋಗಗಳು, ಪೌಡ್ರಿ ಮಿಲ್ಡ್ಯೂ ಡಿಸೀಸು, ಮತ್ತು ಈ ರೋಗ ಬರೋಕ್ಕಿಂತ ಮುಂಚೆ ಮುಂಜಾಗ್ರತಾ ಕ್ರಮವಾಗಿ ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಿದರೆ ರೈತ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಮೋಡ ಕವಿದ ವಾತಾವರಣ ಇರ್ತದೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ, ಪೌಡ್ರಿ ಮಿಲ್ಡ್ಯೂ ಬರುವಂಥ ಮೋಡ ಕವಿದ ವಾತಾವರಣ, ಆವಾಗವಾಗ ಬರುವಂಥ ಬಿಸಿಲು, ಈ ಒಂದು ಪ್ರಮಾಣದಲ್ಲಿ ಸಾಮಾನ್ಯವಾಗಿ ಚಳಿ ಇದ್ದಾಗ ಬೂದಿ ರೋಗ ಬರ್ತದೆ ಅಂತ ಒಂದು ಸಮಯ ನೋಡ್ಕೊಂಡು. ಮತ್ತೆ ಆಕಾಶವಾಣಿಯವರು ಅವಾಗವಾಗ ಬೂದಿ ರೋಗಗಳು ಬಗ್ಗೆ ಅಥವಾ DD1 ಚಾನಲ್ನಲ್ಲಿ ಅವಾಗವಾಗ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದೆಲ್ಲ ಬರ್ತಾ ಇರ್ತದೆ. ರೈತರ ಅದನ್ನು ಗಮನ ಇಟ್ಕೊಂಡು ಸಾವಯವ ಕೃಷಿಯಲ್ಲಿ ಬೋರ್ಡ ದ್ರಾವಣವನ್ನು ಸಿಂಪರಣೆ ಮಾಡಿದರೆ ಖಂಡಿತ ಈ ರೋಗಗಳನ್ನ ಹತ್ತಿಕ್ಕಬಹುದು. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ. 2021-22 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರೆ ಆಪ್ ಅನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆಪ್ನ ವೈಶಿಷ್ಟ್ಯತೆಗಳೇನೆಂದರೆ, ರೈತರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಮಾಹಿತಿಯನ್ನು ರೈತರೇ ನಿಖರವಾಗಿ ದಾಖಲಿಸಬಹುದು. ಸದರಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಬೆಳೆ ವಿಮೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಯೋಜನೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ರೈತರಿಗೆ ಸವಲತ್ತುಗಳನ್ನು ಒದಗಿಸಲು ಮತ್ತು ಆರ್ಟಿಸಿಯಲ್ಲಿ ಬೆಳೆ ಮಾಹಿತಿ ಅಳವಡಿಸಲು ಬಳಸಲಾಗುತ್ತದೆ. ಆಗಸ್ಟ್ 31, 2021 ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಸಾರ್ವಜನಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ರೈತರು ತಾವು ಬೆಳೆದ ಬೆಳೆ ವಿವರಗಳನ್ನು ಅಪ್ಲೋಡ್ ಮಾಡದಿದ್ದಲ್ಲಿ ಸರ್ಕಾರದಿಂದ ವಿವಿಧ ಯೋಜನೆಗಳಡಿ ನೀಡುವ ಸವಲತ್ತುಗಳನ್ನು ಪಡೆಯುವುದರಿಂದ ವಂಚಿತರಾಗುವ ಸಂಭವವಿರುತ್ತದೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಆಸಕ್ತಿಯೊಂದಿಗೆ ಪ್ರಸಕ್ತ ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ, ತೋಟಗಾರಿಕೆ, ರೇಷ್ಮೆ ಹಾಗೂ ಕಂದಾಯ ಇಲಾಖೆ ಕಚೇರಿ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಲಾಗಿರುವ ಖಾಸಗಿ ನಿವಾಸಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದೇ ತಿಂಗಳ 31ರವರೆಗೆ ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ವರ್ಷಾನುವರ್ಷ ಇದು ಹೀಗೆ ಪರಿಣಾಮಕಾರಿಯಾಗಿ ಉಳ್ಕೊಳ್ಬೇಕಾದ್ರೆ ಮಣ್ಣಿನಲ್ಲಿ ಇರುವಂತಹ ಕೆಲವೊಂದು ಬೇಡವಾದ ಒಂದು ಜೀವಾಣುಗಳು ಅಥವಾ ಮಣ್ಣಿನ ಆರೋಗ್ಯಕ್ಕೆ ಮಾರಕವಾಗುವಂತಹ ಜೀವಾಣುಗಳು, ಇವುಗಳನ್ನ ಎದುರಿಸಿ ಅಥವಾ ನಿವಾರಿಸಿ ಮಣ್ಣನ್ನ ಸಂರಕ್ಷಣೆ ಮಾಡುವಂತಹ ಜೈವಿಕ ಗೊಬ್ಬರಗಳು, ಅದು ಸಾಕಷ್ಟು ಶಿಲೀಂಧ್ರ ರೂಪದಲ್ಲಿ ಇದೆ. ಇವುಗಳು ಸಹ ಇವುಗಳ ಅಭಿವೃದ್ಧಿ ಚೆನ್ನಾಗಬೇಕು, ದೀರ್ಘಕಾಲಿಕವಾಗಿ ಇದು ಉಳಿಬೇಕು, ಮಣ್ಣಿನಿಂದ ಹರಡುವಂತಹ ರೋಗಗಳು ನಿವಾರಣೆ ಆಗಬೇಕು. ಈ ದೃಷ್ಟಿಯಿಂದ ಒಂದು ಕೃಷಿ ಭೂಮಿಯಲ್ಲಿ ಮಣ್ಣಿನ ಸಂರಕ್ಷಣೆ ಸಾವಯವ ವಸ್ತುಗಳನ್ನು ಬಳಸಿ ಹೇಗೆ ಮಾಡ್ತಾ ಹೋಗಬೇಕು, ಅದು ಬೆಳೆ ಪರಿವರ್ತನೆ ಆಗ್ಬೋದು ಅಥವಾ ಒಳಸುರಿಗಳನ್ನು ಸೇರಿಸೋದಾಗ್ಬೋದು, ಹೇಗಾಗಬೇಕು ವರ್ಷ ವರ್ಷ ವರ್ಷ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಮೊದಲು ನಿರಂತರವಾಗಿ ಕೊಟ್ಟಿಗೆ ಗೊಬ್ಬರ, ಕಂಪ್ಲೀಟ್ ಮೆನ್ಯೂರ್ ಅಂದರೆ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಎಲ್ಲ ಸೂಕ್ಷ್ಮಾಣುಜೀವಿಗಳಿಗೆ, ಬ್ಯಾಕ್ಟೀರಿಯಾಗೆ, ಶಿಲೀಂಧ್ರಗೆ ಮತ್ತು ಆಕ್ಟಿನೋಮೈಸಿಸ್ಗೆ, ಇವು ಮುಖ್ಯವಾಗಿ ಆಹಾರ. ಸೊ ಹಾಗಾಗಿ ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ಸಮೃದ್ಧಿಯಾಗಿ ಕೊಡಬೇಕು. ಒಂದು ಎಕರೆಗೆ 4-5 ಟನ್ನು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಈ ಕೊಟ್ಟಿಗೆ ಗೊಬ್ಬರವನ್ನು ಎನ್ರಿಚ್ ಮಾಡ್ಕೊ ಕೊಡಬೇಕು. ಎನ್ರಿಚ್ ಯಾವ ರೀತಿ ಮಾಡೋದು, ಈಗ 1 ಟನ್ಗೆ 10 ಕೆಜಿ ಟ್ರೈಕೋಡರ್ಮಾ ಆರ್ಜಿಎನಮ್ ಅಂತ ಹಾಕಬೇಕು, 5 ಕೆಜಿ ಅಜೆಟೋಬ್ಯಾಕ್ಟರ್ ಹಾಕಬೇಕು, 5 ಕೆಜಿ ಅಜೋಸ್ಪರ್ಲಮ್ ಹಾಕಬೇಕು, 5 ಕೆಜಿ ಸೋಡೋಮೋನಸ್ ಫ್ಲೋರೆಸೆನ್ಸ್ ಹಾಕಬೇಕು. ಇವೆಲ್ಲನೂ ನಾವು ಅದನ್ನು ಎನ್ರಿಚ್ ಮಾಡಬೇಕು. 1-5 ಟನ್ನು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಎಲ್ಲ 5-5 ಕೆಜಿ ಈ ಅಜೆಟೋಬ್ಯಾಕ್ಟರು, ಅಜೋಸ್ಪರ್ಲಮು, ಭತ್ತ ಮತ್ತು ರಾಗಿ ಆದರೆ ಏಕದಳ ಜೋಳಗಳು ಬೆಳೆದಿದ್ದರೆ ಇದನ್ನು ಕನ್ಸಾರ್ಸಿಯಂ ಮಾಡ್ಕೋಬೇಕು, ಅಂದರೆ ಎನ್ರಿಚ್ ಮಾಡ್ಕೋಬೇಕು. ಆವಾಗೇನಾಗ್ತದೆ, ಭೂಮಿಯಲ್ಲಿ ರೋಗಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇವು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡೋದ್ರಿಂದ, ಪೂರಕವಾಗಿ ಕೊಟ್ಟಿಗೆ ಗೊಬ್ಬರದ ಜೊತೆಲೇ ಸೇರ್ಕೊಂಡು ಬೆಳೆಯೋದ್ರಿಂದ ಭೂಮಿಗೆ ಹಾಕಿದಾಗ ಇವು ಯಾವುದೇ ರೋಗಾಣುಗಳು ಬೆಳೀಲಿಕ್ಕೆ ಅವಕಾಶ ಮಾಡೋದಿಲ್ಲ. ಈ ರೋಗಾಣು ಬೆಳೆದಾಗ ಆ ರೋಗ ಬರುವಂಥ ರೋಗಾಣುಗಳು ಭೂಮಿಯಲ್ಲಿ ನಶಿಸಿ ಹೋಗ್ತವೆ, ಅವಕ್ಕೆ ಆಹಾರ ಇಲ್ಲದೇ ಸತ್ತಿ ಹೋಗ್ತವೆ. ಸೊ ಆ ಒಂದು ಇದರಲ್ಲಿ ನಾವು ಭೂಮಿನ ಎನ್ರಿಚ್ ಮಾಡ್ಬೋದು. ಎಲ್ಲ 1-5 ಟನ್ನು ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ ಹಾಕಬೇಕು ಅಂದರೆ ಎಲ್ಲ ಮಿಶ್ರವಾಗಿ ಎಲ್ಲ ಬಯೋ ಮೆನ್ಯೂರ್ಗಳನ್ನ ನಾವು ಸೇರಿಸಿ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ರೈತರಿಗೆ ಇನ್ನೊಂದು ಮುಖ್ಯವಾಗಿ ಅಂದರೆ ಮಲ್ಟಿಪ್ಲೈ ಹೆಂಗಾಗೋದು ಅಂತ ಅಂದ್ಬಿಟ್ಟು, ಈಗ 1 ಟನ್ನು ಕೊಟ್ಟಿಗೆ ಗೊಬ್ಬರ ತಗೋಬೇಕು, 1-15 ಎಲ್ಲ ನಾನು ಹೇಳಿದ ಪ್ರಮಾಣದಲ್ಲಿ ಟ್ರೈಕೋಡರ್ಮಾ ಆರ್ಜಿಎನಮ್ 1-5 ಕೆಜಿ, ಅಜೋಸ್ಪರ್ಲಮು, ಅಜೆಟೋಬ್ಯಾಕ್ಟರು ಇವೆಲ್ಲ 1-10-15 ಕೆಜಿ ಮಿಶ್ರಣ ತಗೊಂಡು ಅದರಲ್ಲಿ ಹರಡಬೇಕು. ಹರಡ್ಬಿಟ್ಟು ತೇವಾಂಶವನ್ನು ಕಾಪಾಡಬೇಕು, 50% ತೇವಾಂಶ ಇರಬೇಕು. ಇವನ್ನ ಈ ಬಯೋ ಕಂಟ್ರೋಲ್, ಬಯೋ ಸಿಲಿಂಡರ್, ಬಯೋ ಬ್ಯಾಕ್ಟೀರಿಯಾ ಇವೆಲ್ಲನೂ ಕೂಡ ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತೇವಾಂಶ ಕಾಪಾಡಿ ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಮುಚ್ಚಿಬಿಟ್ಟು ಅಥವಾ ಮರದ ನೆರಳಲ್ಲಿ ಮುಚ್ಚಿಬಿಟ್ಟು ಸುಮಾರು ಒಂದು 20 ದಿವಸಗಳ ಕಾಲ ಇಟ್ಟರೆ ಬಯೋ ಸಿಲಿಂಡರ್ಗಳು ಏನಿರ್ತವೆ, ಜೈವಿಕ ಸಿಲಿಂಡರ್ಗಳು, ಜೈವಿಕ ಬ್ಯಾಕ್ಟೀರಿಯಾಗಳು ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಉಲ್ಬಣವಾಗ್ತವೆ. ಅಂದರೆ ಒಂದಿದು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಪ್ರತಿ 20 ನಿಮಿಷಕ್ಕೆ ಅದು ಉತ್ಪತ್ತಿ ಆಗ್ತಾ ಇರ್ತದೆ, ರಿಪ್ರೊಡಕ್ಷನ್ ಆಗಿ ವಂಶಾಭಿವೃದ್ಧಿ ಮಾಡ್ತಾ ಇರ್ತದೆ. ಒಂದಿರೋದು 2, 2 ಇರೋದು 4, 4 ಇರೋದು 8, 8 ಇರೋದು 16, ಈ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರ್ತದಿಂದ ಅದರಲ್ಲಿ ಈ ಸುಡೋಮೋನಾಸು ಮತ್ತು ಬೆಸಿಲಸ್ ಅಂತ ಜೀವಾಣುಗಳು, ಏಕ ಜೀವಾಣುಗಳು ಜಾಸ್ತಿ ಆಗ್ತವೆ. ಇವು ಜಾಸ್ತಿ ಆದಾಗ ನಾವೇನು ಸಾವಯವ ವಸ್ತುಗಳನ್ನ ಭೂಮಿಗೆ ಹಾಕಿರ್ತೀವಿ, ಭೂಮಿಯಲ್ಲಿ ಕೊಳಿಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಟ್ರೈಕೋಡರ್ಮನ್ನು ಕೂಡ ಕೆಲವು ಭಾಗದಲ್ಲಿ ನಾವು ಸಸ್ಯದ ಪಳಿವುಳಿಕೆಗಳು ಹಾಕಿದಾಗ ಅವು ಕೊಳಿಲಿಕ್ಕೆ ಅನುಕೂಲ ಮಾಡಿಕೊಡ್ತು. ಒಬ್ಬ ಕೃಷಿಕ ಸಾವಯವ ಕೃಷಿಯನ್ನೇ ನೆಚ್ಚಿಕೊಂಡು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳ್ತೀರಾ? ಹೌದು, ಸಾಧ್ಯ ಇದೆ. ಈ ರೀತಿಯ ಒಂದು ಕ್ರಮ, ಈ ರೀತಿಯ ಮಣ್ಣು ಪರೀಕ್ಷೆ ಇದು ಮಾಡಬೇಕು. ಇವತ್ತು ಸಾವಯವ ಕೃಷಿನಲ್ಲಿ ಇಳುವರಿ ಮಟ್ಟ ನೀವು ಹೇಳಬೇಕು ಅಂತ ಅಂದರೆ, ಮೊದಲು ಈಗ ಕೋಲಾರದಲ್ಲಿ ಮಣ್ಣು ತುಂಬ ಚೆನ್ನಾಗಿದೆ. ಅಲ್ಲಿ ಕೋಲಾರದಲ್ಲಿ 1 ಅಥವಾ 2ನೇ ವರ್ಷದಕ್ಕೆ ಸಾವಯವ ಕೃಷಿಯಲ್ಲಿ ಸುಸ್ಥಿರ ಕೃಷಿಯನ್ನು ರೈತ ಪಡಿತಾ ಇದ್ದಾನೆ. ನಾವು ಕೇಳ್ಪಟ್ಟಂಗೆ ಅಲ್ಲಿ ಸಾವಯವ ಇಂಗಾಲದ ಪ್ರಮಾಣ 0.9% ಇದೆ. ಯಾವುದು ಕೋಲಾರ ಮಣ್ಣಿನಲ್ಲಿ, ನಮ್ಮ ಮಂಡ್ಯ ಮಣ್ಣಲ್ಲಿ 0.5-0.6 ಇದೆ. ಅಂದರೆ ಕಡಿಮೆ ಫಲವತ್ತತೆ ಇರೋದ್ರಿಂದ, ಇಲ್ಲಿ ಕಡಿಮೆ ಫಲವತ್ತತೆ ಇದ್ದಾಗ ನಾವು ಸುಸ್ಥಿರ ಕೃಷಿಗೆ ಹೋಗಬೇಕು ಅಂದರೆ ಮೊದಲು ಈಗ ನಮ್ಮ ನಾಗನಹಳ್ಳಿ ಸಂಶೋಧನಾ ಕೇಂದ್ರದಲ್ಲಿ ಇಳುವರಿ ಭತ್ತ 2005ರಲ್ಲಿ ನಮಗೆ 10 ಕ್ವಿಂಟಾಲು 1 ಹೆಕ್ಟೇರ್ ಪ್ರದೇಶಕ್ಕೆ, ನಂತರ 12 ಕ್ವಿಂಟಾಲು, 15 ಕ್ವಿಂಟಾಲು 3ನೇ ವರ್ಷಕ್ಕೆ, 20 ಕ್ವಿಂಟಾಲು, 22 ಕ್ವಿಂಟಾಲು, 25 ಕ್ವಿಂಟಾಲು, 27 ಕ್ವಿಂಟಾಲು 6ನೇ ವರ್ಷಕ್ಕೆ, 7ನೇ ವರ್ಷಕ್ಕೆ 30 ಕ್ವಿಂಟಾಲು, 8ನೇ ವರ್ಷಕ್ಕೆ 37 ಕ್ವಿಂಟಾಲು, 9ನೇ ವರ್ಷಕ್ಕೆ 36 ಕ್ವಿಂಟಾಲು ಮ್ಯಾಕ್ಸಿಮಮ್. ಯಾಕೆಂದರೆ ನಾವು ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರನ ಸೇರಿಸ್ತಾ ಇದ್ದೀವಿ, ಕುರಿ ಗೊಬ್ಬರನ ಸೇರಿಸ್ತೀವಿ, ಮತ್ತು ಕೋಳಿ ಗೊಬ್ಬರವನ್ನು ಅದಕ್ಕೆ ಸೇರಿಸ್ತಾ ಹೋದಾಗ ಮಣ್ಣಿನಲ್ಲಿ ಈಗ ಒಂದು ಬೆಳೆ, ಯಾವುದೇ ಒಂದು ಬೆಳೆ, ಒಂದು ಬೆಳೆ ಬೆಳಿಬೇಕಾದ್ರೆ 1 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬರೀ 33% ಮಾತ್ರ ಅದು ಒಂದು ಬೆಳೆಗೆ ಸಿಗ್ತದೆ, ಇನ್ನು 66% ಭೂಮಿಯಲ್ಲಿ ಉಳಿತದೆ. 7ನೇ ವರ್ಷ ಪುನಃ 4 ಟನ್ ಕೊಟ್ಟಿಗೆ ಗೊಬ್ಬರ 1 ಎಕರೆ ಪ್ರದೇಶಕ್ಕೆ ಹಾಕಿದ್ರೆ ಅಥವಾ ಹಸಿರೆಲೆ ಗೊಬ್ಬರಗಳು ಹಾಕಿದ್ರೆ ಪುನಃ 1ನೇ ವರ್ಷದ 66%, 7ನೇ ವರ್ಷದ 66%, 122% ಇರ್ತದೆ. 122% ಭೂಮಿನಲ್ಲೇ ಉಳಿತದೆ. ಅದರಲ್ಲಿ 30% ಕಳೆದ್ರೆ ಇನ್ನು 90% ಭೂಮಿನಲ್ಲೇ ಉಳಿತದೆ. ನನ್ನ ಒಂದು ಸಲಹೆ ಏನು ಅಂತ ಅಂದರೆ, ಸಾವಯವ ಕೃಷಿ ಮಾಡೋರು ಮೊದಲು ಸಾವಯವ ಕೃಷಿ ಮಾಡಿ ಅನುಭವ ಬೇಕು. ಸಾವಯವ ಕೃಷಿಯಲ್ಲಿ ತಮ್ಮ ಕೃಷಿ ಅನುಭವಗಳ ಜೊತೆಗೆ ವಿಜ್ಞಾನಿಗಳ ಸಲಹೆ ಪಡೆದು ಸಾವಯವ ಕೃಷಿ ಮಾಡಿದ್ರೆ ರೈತ ಸಕ್ಸಸ್ ಆಗ್ತಾರೆ. ಕೆಲವು ರೈತರು ಅವರೇ ಕೃಷಿ ಮಾಡಿಕೋಬಿಟ್ಟು ಸಾವಯವ ಕೃಷಿ ಹೋಗಿ ಸಾಯುವ ಕೃಷಿ ಆಗ್ಬಿಡ್ತದೆ. ಅದು ಪರಿಕರಗಳು ಇಲ್ಲದೇ ಮಾಡುವಂಥ ಒಂದು ಕೃಷಿ ವಿಧಾನ. ಸೊ ಹಾಗಾಗಿ ರೈತ ಬಾಂಧವರು ನಿಧಾನಕ್ಕೆ ಸಮಗ್ರ ಕೃಷಿ ಪದ್ಧತಿಯಿಂದ ನಿಧಾನಕ್ಕೆ ಸಾವಯವ ಕೃಷಿ ಬರೋಕ್ಕೆ ಬೇಕಾದಷ್ಟು ಚಾನ್ಸ್ ಇದೆ. ರೈತರು ಈಗ ಎಲ್ಲರೂ ನೀವು ಮಾಡಿ ಮಾಡಿ ಅಂತ ಅವ್ರಿಗೆ ಒತ್ತಾಯ ಮಾಡಿದ್ರೆ ಯಾರು ಮಾಡೋದಿಲ್ಲ. ಅವರೇ ಪರಿವರ್ತನೆ ಆಗಬೇಕು, ಅವರಲ್ಲೇ ಅದು ಪರಿವರ್ತನೆ ಆಗಬೇಕು. ನಾನು ತಿನ್ನುವಂಥ ಆಹಾರ ವಿಷ, ನಾನು ತಿನ್ನುವಂಥ ತರಕಾರಿ ವಿಷ, ನಾನು ತಿನ್ನುವಂಥ ಹಣ್ಣು ಹಂಪಲುಗಳು ವಿಷಪೂರಿತವಾಗಿದ್ದಾವೆ, ನಾವು ತಿನ್ನುವಂಥ ಇತರ ಬೆಳೆಗಳು, ಸೊಪ್ಪು ತರಕಾರಿಗಳು ಎಲ್ಲ ವಿಷಪೂರಿತವಾಗಿದ್ದಾವೆ, ನಾವು ವಿಷವನ್ನೇ ತಿಂತಾ ಇದ್ದೀವಿ, ಈ ಥರ ಕಾಯಿಲೆಗಳಿದ್ದಾವೆ, ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಹಾಗಾಗಿ ಅವರು ಮೊದಲು ಯೋಚನೆ ಮಾಡಬೇಕು, ನಾವು ತಿನ್ನೋಕ್ಕೋಸ್ಕರ ಬದುಕಬೇಕಾ ಅಥವಾ ಬದುಕೋಕ್ಕೋಸ್ಕರ ತಿನ್ನಬೇಕಾ. ಈ ರೀತಿ ಅವರು ಸ್ವಯಂಕೃತವಾಗಿ ಅವರು ಯೋಚನೆ ಮಾಡಿ ಅವರ ಆ ಒಂದು ದೃಢ ನಿರ್ಧಾರದಿಂದ ಇದು ಮನ ಪರಿವರ್ತನೆ ಮಾಡ್ಬೋದು ಸರ್. ಇಲ್ಲ ಅಂದರೆ ಸಾವಯವ ಕೃಷಿಗೆ ಕಷ್ಟ ಆಗ್ತದೆ. ಬಟ್ಟು ಸಾವಯವ ಕೃಷಿಯಿಂದ ಒಂದು ಕ್ವಶ್ಚನ್ನು ಕೇಳಿದ್ರು, ನಮ್ಮ ಮುಂದಿನ ಪೀಳಿಗೆಗೆ ಆಹಾರವನ್ನು, ಭದ್ರತೆಯನ್ನು ಕೊಡೋಕ್ಕಾಗ್ತದೆ ಸಾವಯವ? ಅದು ಖಂಡಿತ ಆಗುತ್ತೆ ಈ ಒಂದು ಇದರಲ್ಲಿ. ಯಾಕೆಂದರೆ ಅದು ಅಡಾಪ್ಟ್ ಮಾಡುವಂಥ ಜನಗಳು ತುಂಬ ಕಡಿಮೆ, ಮತ್ತು ಮಾಡುವಂಥ ಪ್ರದೇಶನು ಕೂಡ ತುಂಬ ಕಡಿಮೆ, ಮತ್ತು ಮಾರುಕಟ್ಟೆ, ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇವೆಲ್ಲ ಕೂಡ ಅದು ಮುಂದಿನ ಪೀಳಿಗೆ ಆಹಾರ ಗುಣಮಟ್ಟದ ಆಹಾರ ಕೊಡ್ಬೋದು, ಆದರೆ ಸಾವಯವ ಕೃಷಿಯಿಂದನೇ ನಮ್ಮ ಆಹಾರ ಭದ್ರತೆಯನ್ನು ಒದಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದಕ್ಕಿಂತ ಬೆಸ್ಟು ಅಂತ ಅಂದರೆ ಸಮಗ್ರ ಕೃಷಿ ಪದ್ಧತಿ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಿಮ್ಮ ಭೂಮಿನೂ ಒಳ್ಳೆಯದಾಗ್ತದೆ, ಯಾಕೆಂದರೆ ಕೊಟ್ಟಿಗೆ ಗೊಬ್ಬರ 50% ಹಾಕ್ತೀರಿ, ಇನ್ನು 50% ಭಾಗ ರಾಸಾಯನಿಕ ಗೊಬ್ಬರ ಹಾಕ್ತೀವಿ. ಮೊದಲನೇ ವರ್ಷ ಎರಡನೇ ವರ್ಷ ಮಾಡುವಂಥ ರೈತ 6 ಟನ್ನು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, 1 ಟನ್ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ 10 ಬ್ಯಾಗು ಯೂರಿಯಾ ಅಥವಾ ರಾಕ್ ಪಾಸ್ಪೆಟ್ಟು ಪೊಟಾಸ್ ಮಿಕ್ಸ್ ಮಾಡಿದ್ರೆ ಅದನ್ನು 8 ಬ್ಯಾಗಿಗೆ ಇಳಿಸ್ಬೇಕು, 3ನೇ ವರ್ಷ 4 ಬ್ಯಾಗ್ ಇಳಿಸ್ಬೇಕು, 4ನೇ ವರ್ಷ 2 ಬ್ಯಾಗ್ ಇಳಿಸ್ಬೇಕು, 5ನೇ ವರ್ಷ 1 ಬ್ಯಾಗ್ ಬರಬೇಕು, 6ನೇ ವರ್ಷ ಟೋಟಲಾಗಿ 10 ಟನ್ನು ಕೊಟ್ಟಿಗೆ ಗೊಬ್ಬರ ಹೊಡೆದು ಸಾವಯವ ಕೃಷಿಯಲ್ಲಿ ಸುಸ್ಥಿರ ಕೃಷಿಯನ್ನು, ಮತ್ತು ಯಾವುದೇ ರೀತಿ ಬೆಳೆಗಳಿಗೆ ರೈತನಿಗೆ ಆಗುವಂಥ ನಷ್ಟ ಮತ್ತು ಇಳುವರಿ ಮಟ್ಟದಲ್ಲಿ ಆಗುವಂಥ ನಷ್ಟವನ್ನು ಸರಿಪಡಿಸ್ಬೋದು. ಗೋವಿಂದರಾಜ್ ಅವರೇ, ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ಆದರೂ ನಮ್ಮ ಕೃಷಿಕರಿಗೆ ಆಸೆ ಇರುತ್ತೆ, ನಾವು ಡಾಕ್ಟರ್ ಸಿ ಗೋವಿಂದರಾಜ್ ಅವರ ಜೊತೆ ನೇರವಾಗಿ ಮಾತಾಡಿದರೆ ಚೆನ್ನಾಗಿರೋದು ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ 3 ಸರಿ ಕನ್ನಡದಲ್ಲಿ ಹೇಳಿಬಿಡಿ. 8095227713 ಮತ್ತೊಂದು ಸಾರಿ ಹೇಳ್ತೀನಿ, 8095227713 8095227713 ನಿಮಗೆ ಯಾವುದೇ ಸಮಸ್ಯೆಗಳು ಸಾವಯವ ಕೃಷಿಯಲ್ಲಿ ಅಥವಾ ಗೊಬ್ಬರ ಮಾಡುವಂಥ ವಿಧಾನಗಳು ಇದ್ದರೆ ದಯವಿಟ್ಟು ನನ್ನನ್ನು 11 ಗಂಟೆವರೆಗಾದರೂ ಈ ಫೋನ್ ನಂಬರ್ನಲ್ಲಿ ಸಂಪರ್ಕಿಸಿ. ನೀವು ತಿಳಿಸಿದ ಹಾಗೆ ಏಕಬೆಳೆಯಿಂದ ಬಹುಬೆಳೆಯಿಂದ ಸುಸ್ಥಿರವಾದ ಒಂದು ಕೃಷಿ ವಿಧಾನಗಳು, ಸಮಗ್ರ ಕೃಷಿ ವಿಧಾನಗಳು ಇವೆಲ್ಲ ಒಂದು ಹಂತ ಹಂತವಾಗಿ ಮಾಡ್ತಾ ಹೋದರೆ ಮಾತ್ರ ಆಗ ಖಂಡಿತ ಸಾವಯವ ಕೃಷಿ ಬದುಕು ಯಶಸ್ವಿಯಾಗುತ್ತೆ. ಹೌದು ಸರ್. ಜೊತೆಗೆ ಸಾಕಷ್ಟು ಕೃಷಿಕರು ಈಗಾಗಲೇ ಏನು ತೊಡಗಿಸ್ಕೊಂಡಿದ್ದಾರೆ ಅವರು ಬಹುಪಾಲು ಮಾಡ್ತಾ ಇರ್ತಾರೆ, ಆದರೆ ಸಾವಯವ ಕೃಷಿ ಇದ ಬಗ್ಗೆ ನಾವು ಹೇಳೋದಾದರೆ ಮಾಡೋರಿಗಿಂತ ಹೇಳೋರು ಜಾಸ್ತಿಯಾಗಿದ್ದಾರೆ. ಹೌದು, ಸತ್ಯಾಸತ್ಯತೆಯನ್ನು ಕುರಿತಾಗಿ ಒಬ್ಬ ಅಧ್ಯಾಪಕರಾಗಿ ನೀವು ಚೆನ್ನಾಗಿ ಇದರ ವಿಷಯವನ್ನು ತಿಳಿಸಿದ್ದೀರಿ. ಖಂಡಿತ ಈ ಬಗ್ಗೆನೂ ಕೃಷಿಕರಿಗೆ ಯೋಚನೆ ಮಾಡೋದಕ್ಕೆ ವಿಚಾರಗಳಿದೆ ಅಂತ ಭಾವಿಸಿ ನಮ್ಮ ಸಂದರ್ಶನವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಸವಾಲುಗಳು ಹಾಗೂ ಸಾಧ್ಯತೆಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಸಿ ಗೋವಿಂದರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿ ತಾಂತ್ರಿಕ ವಿಧಾನಗಳನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪಶು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಚ್ಪಿ ದಿನಕರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡ್ನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ.